ಯೋಚನೆ ಮಾಡಿರ್ವಿ ಹೇಳುವಂತವನಾಗು. ಬೋ ರಘುವರ, ನಿಮಗೇಕೆ ಅದರ ಚಿಂತೆಯು? ನಾನು ಒಂದು ಮಾಸದೊಳಗಾಗಿ ಸೀತಾಮಾತೆಯನ್ನು ಪತ್ತೆ ಹಚ್ಚಿಕೊಂಡು ಬರುವನೆಯ ರಾಮಚಂದ್ರನೇ. ಅಯ್ಯೋ ಸುಗ್ರೀವೋ, ಈ ಮಾರುತಿಯಿಂದಲೇ ಈ ಕಾರ್ಯವು ಸಫಲವಾಗುವಂತೆ ನನಗೆ ಬ್ರಹ್ಮಜ್ಞಾನದಿಂದ ಕಂಡು ಬರುತ್ತದೆ. ಮಾರುತನೆ ಹೇಳುತ್ತೇನೆ, ಕೇಳುವಂತವನಾಗು. ಮುಖದಲ್ಲಿ ಸೀತಾಂಶ ರೇಖೆಯು ಇರುವವರೇ ಎನ್ನ ಮಡದಿ ಸೀತೆ ಎಂದು ತಿಳಿ. ಮತ್ತು ಮತ್ತೇನು ಗುರುವರನೆ, ಚೆನ್ನಾಗಿ ಹೇಳುವಂತವರಾಗಿರಿ. ಈ ಉಂಗುರವನ್ನು ತೆಗೆದುಕೊಂಡು ಇನ್ನು ತಡ ಮಾಡದೆ ಹೋಗಿ ಬಂದಿರ ಯಾವ ಆನರೇ? ಭೋಜನಕ ಹೋಗಿ ಬರುವೆನು, ನಿಮ್ಮ ಕೃಪೆಯು ಸದಾ ನನ್ನ ಮೇಲಿರಲಿ. ತಥಾಸ್ತು ಮಾರುತಿನೇ, ಹೋಗಿ ಬರುವಂತವನಾಗು. ಯಾಕಾಗಲಲ್ಲದು? ಹೇ ನಳ ನೀಲ ಜಾಂಬು ಅಂತ ಮೊದಲಾದ ವೀರ್ರೇ, ಸೀತಾಮಾತೆಯನ್ನು ಸೋಲಿಸುವುದಕ್ಕೆ ಲಂಕಾ ಪಟ್ಟಣಕ್ಕೆ ಹೋಗುವ ನಡೆವಂತವರಾಗಿರಿ. ಮಂಡೋದರಿ ಛೇ ಛೇ, ತಮಗೆ ವಿಷಯ ಎಲ್ಲಂಪಡರೆಂದು ಅನ್ನುವುದು ಉಂಟೆ. ತಾವು ಪರಸ್ಥಿತಿಯರನ್ನು ಅಪಹರಿಸಿದ ಸಂಭಾವಿತರಲ್ಲವೇ ರಾಜೇಂದ್ರನೇ? ಹೇ ವಲ್ಲವಿ, ಮತಿಯಿಂದ ಅದೊಂದು ಕೋರೆ ಮಾಡಿದ್ದಕ್ಕೆ ಎತ್ತು ಹೋದರೂ ಅದೇ ಮಾತಾಯಿತು. ಹೌದು ದೇವ, ನಡೇ, ಸೂರ್ಯ ಅಸ್ತಮವಾಯಿತು, ನಮ್ಮ ಶಯನ ಮಂದಿರಕ್ಕೆ ಹೋಗುವ. ನಡೆಯರಿ, ಹೋಗುವ. ಬರುವನು ಯಾರಿರಬಹುದು? ಭೋಜನನೆ, ನಿಮಗೂ ಶ್ರೀರಾಮಚಂದ್ರನ ದೂತನ ಮೇಲೆ ಅನುಮಾನವೇ? ಹೌದು. ಹೇ ಮಾತೋಶ್ರೀ ಅವರೇ, ಶ್ರೀರಾಮಚಂದ್ರನು ಕೊಟ್ಟ ಮುದ್ರಿಕೆಯನ್ನು ತೆಗೆದುಕೊಳ್ಳುವಂತವರಾಗಿ. ಇದು ಎಲ್ಲ ಪ್ರಾಣನಾಥನ ಮುದ್ರಿಕೆ ಇರಬಹುದು. ಹೇ ಮಾರುತನೆ, ಹೇ ಜನನೆ, ಹೇಳುತ್ತೇನೆ ಕೇಳುವಂತವನಾಗು. ಅದೇನು ಚೆನ್ನಾಗಿ ಹೇಳ್ತೀನಿ ಕೇಳುವಂತವನಾಗು. ಭುಜವನ್ನು ನೀಗಿಸಿಕೊಳ್ಳ ಯಾವ ಮಾರುತನೆ ಈ ಭುಜವನದ ಪರಾಕ್ರಮವನ್ನು ಹಲೋ ಅಂದರೆ ಶ್ರೀರಾಮಚಂದ್ರನ ದೂತನೆಂಬುದು ಗೊತ್ತಾಗುವುದು. ಈಗಲೇ ಅಶೋಕವನವನ್ನು ಹಾಳು ಮಾಡಿಬಿಡುವೆನು. ರಾಜಾದಿರಾಜ್ ರಾವಣ ಮಹಾರಾಜ್ ಮೋಲ್ದಾರ್ ಶಬ್ದ ಮಾಡಲಿಕ್ಕೆ ಕಾಣುವೆನು. ನಮ್ಮ ಅಶೋಕವನವನ್ನು ಯಾವುದೇ ಒಂದು ಕಪಿ ಬಂದು ಹಾಳು ಮಾಡಿದೆ ದೇವ. ಹಾಗಾದರೆ ಬೇಗ ಇಂದ್ರ ಜೊತೆ ನನ್ನ ಬರಮಾಡುವಂತವನು ಕಾಣಲಲ್ಲದು ದೇವ. ಹಲೋ ಹಲೋ ಬಲ ಎಲ್ಲ ಮಾಡಿ ಶಾಬಾಶ್. ಟೊಂಗಿ ಟೊಂಗಿ ಹಾರಾಡೋದು ಇಲ್ಲಿ ನನ್ನ ಮುಂದೆ ಕೊಚ್ಚ ಬೇಡ. ಶಾಬಾಷ್, ನಿನಗೆ ಸಲಿಗೆಯನ್ನು ಕೊಟ್ಟಿದ್ದಕ್ಕೆ ಇಷ್ಟೆಲ್ಲ ನಡೆಯಿತು. ನಿಲ್ಲು ನಿಲ್ಲು ಬಂದು ನಿಲ್ಲು ಬಿಡಬೇಡು. ಅಣ್ಣ ತಾಳು ತಾಳು, ಇದು ರಾಜನೀತಿಗೆ ತರವಲ್ಲ. ಈ ಕಪಿಯನ್ನು ಹಿಡಿದು ತಂದಿರುತ್ತೇನೆ ನೋಡುವಂತಾನಾಗು. ಹಾಗಾದ್ರೆ ಈ ಮೂರ್ಖನಿಗೆ ಯಾವ ಶಿಕ್ಷೆಯನ್ನು ಕೊಡಬೇಕು? ಲಂಗಕ್ಕೆ ಅಂಗಕ್ಕೆ ಶ್ರೇಷ್ಠವಾದ್ದರಿಂದ ಈ ಮಾರುತಿಯನ್ನು ಅಂಗಕ್ಕೆ ಯಾವ ಧಕ್ಕೆ ಮಾಡಬಾರದು ಅಣ್ಣ. ಎಲ್ಲ ಬಾಲಕರೇ, ಈ ಕೋತಿಯ ಬಾಲಕ್ಕೆ ಅರಿವೆಯನ್ನು ಸುತ್ತಿ ತೈಲದಲ್ಲಿ ಬೆಂಕಿಯನ್ನು ಹಚ್ಚಿ ಕೈ ಬಿಟ್ಟು ಬಿಡುವಂತವರಾಗಿರಿ. ಬಲೈ ಎಲೈ, ಈ ಭ್ರಷ್ಟರಿಗೆ ನಾನು ಮೋಡ ಮಾಡುವುದಕ್ಕೆ ಇದು ತಕ್ಕ ಉಪಾಯವಾಯಿತು. ಈಗಲೇ ಅಶೋಕವನವನ್ನು ಬಿಟ್ಟು ಉಳಿದ ಲಂಕಾ ಪಟ್ಟಣವನ್ನೆಲ್ಲ ಸುಟ್ಟು ಬಿಡುವರು. ನಿನಗೆ ಕೊಟ್ಟ ವಚನ ಮುಗಿಯುತ್ತಾ ಬಂತು. ಹೌದು ದೇವ, ಜಾನಕಿಯನ್ನು ಶೋಧಿಸಲಿಕ್ಕೆ ಹೋದ ವಾನರು ಇನ್ನೂ ಬರಲಿಲ್ಲ. ಇದಕ್ಕೆ ಉಪಾಯವೇನಯ್ಯ ಸುಗ್ರೀವನೇ? ಹೇ ರಾಮಚಂದ್ರ ದೇವ, ಹೇಳುತ್ತೇನೆ ಕೇಳುವಂತವರಾಗಿರಿ. ಅದೇನಿರುವುದು ಹೇಳುವಂತವರಾಗಿರಿ. ತಂದಿರುವನು, ಅದನ್ನು ಚೆನ್ನಾಗಿ ನೋಡಿ ಗುರುತವನ್ನು ಹಿಡಿಯುವಂತವರಾಗಿರಿ. ಭೂಲೋಕಕ್ಕೆ ತಂದೆಯಾದ ಶ್ರೀರಾಮಚಂದ್ರ ದೇವ ತಾವು ಹೇಳಿದಂತೆ ಸೀತಾಮಾತೆಯನ್ನು ಭೇಟಿಯಾಗಿ ನೀವು ಕೊಟ್ಟ ಮುದ್ರಿಕೆಯನ್ನು ಸೀತಾಮಾತೆಯು ನೋಡಿ ಬಹು ಸಂತೋಷವನ್ನು ಕೊಂಡಳು. ಹೇ ಗುರುವರನೇ, ಚೂಡಾರತ್ನವನ್ನು ಕೊಡುವ ಕಾಲಕ್ಕೆ ಏನು ಹೇಳಿದಳು ಮಾರುತನೇ? ಹೇ ಗುರುವರನೇ, ತಮಗೆ ಸಾಷ್ಟಾಂಗ ನಮಸ್ಕಾರಗಳನ್ನು ಹೇಳಿರುವಳು. ಮತ್ತೇನು ಹೇಳಿದಳು ಮಾರುತನೇ? ಹೇ ಗುರುವರನೇ, ಇನಾಮಕೊಪ್ಪದ ಶ್ರೀ ಪಟ್ಟದೇಶ್ವರನು ಸ್ಮರಿಸುತ್ತಾ ಮತ್ತು ಬಸವೇಶ್ವರನನ್ನು ಸ್ಮರಣೆ ಮಾಡುತ್ತಾ ಸೀತಾಮಾತೆಯನ್ನು ಕರೆದುಕೊಂಡು ಬರಲಿಕ್ಕೆ ಹಲೋ ಹಲತ್ತಲು ಮಾಡದೆ ಹೋಗೋಣ. ನಡೆಯುವಂತವರಾಗಿ ಇದುವರೆಗೆ ಕಿಸಾನ್ ವಾಣಿ ಕಾರ್ಯಕ್ರಮದಲ್ಲಿ ದೊಡ್ಡಾಟ ಲಂಕಾದಹನ ಚರಂತಯ್ಯ ಮುರುಗಯ್ಯ ಹಿರೇಮಠ್ ಮತ್ತು ಸಂಗಡಿಗರಿಂದ ಕೇಳಿದಿರಿ. ಏನಂತರ ಕೇಳಿ ಚೌಡ್ಗಿ ಪದವನ್ನ ಶ್ರೀಮತಿ ನಿಂಗವ್ವ ಮಲ್ಲಪ್ಪ ಕಾಂಬಳೆ ಮತ್ತು ಸಂಗಡಿಗರಿಂದ. ಎಲ್ಲ ಮಾ